ಉಪನಿಷತ್ತುಗಳಲ್ಲಿ ಅತ್ಯಂತ ಕಿರಿಯದಾದ, ಚಿಕ್ಕದಾದ ಮತ್ತು ಅಷ್ಟೇ ಗಂಭೀರವಾದಂತಹ ಉಪನಿಷತ್ತು, 12 ಶ್ಲೋಕದಿಂದ ಕೂಡಿದಂತಹ ಉಪನಿಷತ್ತು, ಅದು ಮಾಂಡುಕ್ಯ ಉಪನಿಷತ್ತು. ಈ ಉಪನಿಷತ್ತಿನ 4 ಪ್ರಕರಣಗಳಲ್ಲಿ ಈ ಉಪನಿಷತ್ತಿನ ಮೇಲೆ ಬರೆದಿರುವಂತಹ ವ್ಯಾಖ್ಯಾನ, ಮೊಟ್ಟ ಮೊದಲನೇ ವ್ಯಾಖ್ಯಾನ ಅದು ಭಗವತ್ಪಾದಾಚಾರ್ಯರ ಪರಮ ಗುರುಗಳಿಂದ. ಭಗವತ್ಪಾದಾಚಾರ್ಯರ ಪರಮ ಗುರುಗಳು ಗೌಡಪಾದರು, ಅವರ ಗುರುಗಳು ಗೋವಿಂದಪಾದರು, ಗೋವಿಂದಪಾದರ ಗುರುಗಳು ಗೌಡಪಾದರು. ಗೊತ್ತಾಗ್ಬಿಡಿ ಸಂಜಿ, ಗೌಡ ಜನಾಂಗ, ಗೌಡ ಜಾತಿ ಸೇರಿದೆ. ಈ ಗೌಡನ ಬೇರೆ, ಆ ಗೌಡನ ಬೇರೆ, ಹಳ್ಳಿ ಗೌಡನ ಬೇರೆ, ದಿಲ್ಲಿಗೆ ಹೋಗಿ ಕೂತಿದ್ರಲ್ಲ ಗೌಡ, ಆ ಗೌಡನ ಬೇರೆ. ಗೌಡ ಬ್ರಾಹ್ಮಣರು ಅಂತ ಇವರು ಇದ್ದಾರೆ. ಅದರ ಮತ್ತೆ ಎರಡು ಭಾಗ, ಗೌಡ ಸಾರಸ್ವತ ಬ್ರಾಹ್ಮಣ ಅಂತೇಳಿ, ಇನ್ನೊಬ್ರು ಎಸ್ ಬಿ ಸಾರಸ್ವತ ಬ್ರಾಹ್ಮಣ. ಗೌಡ ಸಾರಸ್ವತ ಮತ್ತು ಸಾರಸ್ವತ, ಜಿ ಎಸ್ ಬಿ ಎಸ್ ಬಿ ಅಂತ ಕಾಮತ್ ಶಾನ್ಭಾಗ್ ಜಿ ಎಸ್ ಬಿಲ್ಲ ಎಸ್ ಬಿ ಅಂತ ಇನ್ನೊಂದು ಜನಾಂಗ ಇದೆ, ಅವ್ರದ್ದು ಶಂಕರಾಚಾರ್ಯ ಪೀಠ ಇದೆ ಚಿತ್ರಾಪುರ. ಜಿ ಎಸ್ ಬಿ ಅವ್ರದ್ದು ಮೂಲ ಮಠ ಕವಳೆ, ಕವಳೆ ಮಠ ಅಂತ ಗೋವಾದಲ್ಲಿ, ಅದು ಅವ್ರ ಮೂಲ ಮಠ. ಇವರೆಲ್ಲ ಲತಾ ಮಂಗೇಶ್ಕರ್, ಉಷಾ ಮಂಗೇಶ್ಕರ್, ಆಶಾ ಭೋಸ್ಲೆ ಇವರೆಲ್ಲ ಆಗುತ್ತೆ. ಮಂಗೇಶ್ ಮಂಗೇಶ್ ಮಂಗೇಶ್, ಇವರ ಪೈಕಿ ಒಬ್ಬರು ಗೌಡಪಾದರು. ಆದ್ರೆ ಮಹಾ ಜ್ಞಾನಿಗಳು ಆ 12 ಶ್ಲೋಕಗಳಾಗಿದ್ದರೂ ಕೂಡ ಅದರ ಮಹತ್ವವನ್ನು ಅರಿತಂತಹ ಗೌಡಪಾದರು ಅದರ ಮೇಲೆ ಜನರಿಗೆ ಅರ್ಥ ಆಗಲಿ ಅಂತ ಆವಾಗಿನ ಸಾಹಿತ್ಯದ ಶ್ರೀಮಂತಿಕೆ, ಆಗಿನ ಕಾಲದ ಸಾಹಿತ್ಯದ ಶ್ರೀಮಂತಿಕೆ ವ್ಯಾಖ್ಯಾನವನ್ನು ಶ್ಲೋಕಗಳಲ್ಲಿ ಮಾಡಬೇಕು. ಅವರ ಸಾಹಿತ್ಯ, ಅವರ ಜ್ಞಾನ ಭಂಡಾರ ಎಷ್ಟು ಉಚ್ಚ ಮಟ್ಟದಿತ್ತು ಅಂದರೆ, ಸಾಮಾನ್ಯವಾಗಿ ಗದ್ಯ ರೂಪದಲ್ಲಿ ಬರೀಲಿಕ್ಕೆ ಆಗ್ತಿದ್ದಿಲ್ಲ ಅಂತ ಕಾಣಿಸ್ತದೆ. ಅವರು ಅದನ್ನು ಶ್ಲೋಕ ರೂಪದಲ್ಲಿ ಬರೆದ್ರು, ಅದನ್ನು ಕಾರಿಕ ಅಂತ ಕರೀತಾರೆ. ಗೌಡಪಾದರಿಂದ ರಚಿತವಾದಂಥದ್ದು ಕಾರಿಕ. ಮುಂದೆ ಸಾಹಿತ್ಯದ ಬಿಗಿ ಹಿಡಿತ ಡೈಲ್ಯೂಟ್ ಆಗ್ತಾ ಆಗ್ತಾ ಆಗ್ತಾ ಬಂದಂತೆ ಕಾರಿಕೆಯನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಯಾರಿಗೂ ಉಳಿದಿಲ್ಲ. ಹೀಗಾಗಿ ಕಾರಿಕೆಯ ಮೇಲೆ ಭಾಷ್ಯವನ್ನು ಬರೀತಾರೆ ಶಂಕರಾಚಾರ್ಯ. ಗೋವಿಂದಪಾದರು ಏನು ಟಚ್ ಮಾಡ್ದಂಗೆ ಕಾಣಲಿಲ್ಲ. ಶಂಕರಾಚಾರ್ಯರು ಈ ಕಾರಿಕ ಮೇಲೆ ಬರೆದಂತಹ ಭಾಷ್ಯದ ಕೊನೆಯ ಭಾಗದಲ್ಲಿ ತಮ್ಮ ಪರಮ ಗುರುಗಳಾದಂತಹ ಗೌಡಪಾದರನ್ನ ಸ್ಮರಿಸಿದ್ದಾರೆ. ಇನ್ನು ಗೌಡಪಾದ ಗುರುಗಳು ಗೌಡ ದೇಶದಿಂದ ಬಂದವರಾಗಿದ್ದರಿಂದಾಗಿ ಗೌಡಪಾದ ಗೌಡ ದೇಶದಿಂದ ಬಂದಿದ್ದರು, ಹೀಗಾಗಿ ಅವರು ಗೌಡಪಾದರು ಅಂತ ಪ್ರಸಿದ್ಧಿ ಪಡೆದಿರಬಹುದು. ಪ್ರಸಿದ್ಧಿಗೆ ಬಂದಂತ ಹೆಸರು ಗೌಡಪಾದರು. ಕಾರಿಕಾ ಕಾಗರು ಎಂದು ಕರೆಯುತ್ತಾರೆ ಗೌಡಪಾದರನ್ನ. ಕಾರಿಕೆನ ಬರೆದವರು ಅವರೇ ಮೊದಲು, ಅವರೇ ಕೊನೆ ಅಂತ ಕಾಣಿಸ್ತದೆ. ಆದ್ರಿಂದ ಅವ್ರಿಗೆ ಇನ್ನೊಂದು ಟೈಟಲ್ಲು ಕಾರಿಕಾಕಾರರು. ಭಾಷ್ಯಕಾರರು ಅಂತ ಭಗವತ್ಪಾದರು ಕರೀತಾರೆ. ಭಗವತ್ಪಾದರು ಕರೆದದ್ದು ಭಾಷ್ಯಕಾರ. ಸೂತ್ರಕಾರರು ವ್ಯಾಸ, ಅವರು ಸೂತ್ರಕಾರರು. ಇವರು ಕಾರಿಕಾಕಾರರು, ಇವರು ಭಾಷ್ಯಕಾರ. ಗೌಡಪಾದರು ತಮ್ಮ ಕಾರಿಕೆಯಲ್ಲಿ ಅಲ್ಲಲ್ಲಿ ಬೌದ್ಧರ ಯುಕ್ತಿಗಳನ್ನು ತೆಗೆದುಕೊಂಡು ಬೌದ್ಧ ಗ್ರಂಥಗಳಲ್ಲಿಯ ಅನೇಕ ಪಾರಿಭಾಷಿಕ ಶಬ್ದಗಳನ್ನು ಉಪಯೋಗಿಸಿ ಇತರ ಎಲ್ಲ ಮತಗಳನ್ನು ಖಂಡಿಸಿದ್ದಾರೆ. ಅಷ್ಟಕ್ಕೇನೆ ಕೆಲವು ಅವಿವೇಕಿಗಳು ಗೌಡಪಾದರನ್ನ ಪ್ರಚ್ಛನ್ನ ಬೌದ್ಧರು ಎಂದು ಕಮೆಂಟ್ ಮಾಡಿದ್ದಾರೆ. ಆದರೆ ವಾಸ್ತವವೂ ಹಾಗಿಲ್ಲ. ನಾಲ್ಕು ಪ್ರಕರಣಗಳಲ್ಲಿ ವಿಭಾಗ ಮಾಡಲಾಗಿದೆ. ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ, ಅಲಾತ ಶಾಂತಿ ಪ್ರಕರಣ. ಪೂರಾ ಉಪನಿಷತ್ತು ಅವಸ್ಥಾತ್ರಯಗಳ ಜಿಜ್ಞಾಸದಲ್ಲಿ ಅವಸ್ಥಾತ್ರಯಗಳ ಜಿಜ್ಞಾಸದಲ್ಲಿ ಅದ್ವೈತವು ಸಿದ್ಧ ಮಾಡಲ್ಪಟ್ಟಿದೆ. ಯಾವತ್ತಿಗೂ ಶಾಸ್ತ್ರ ಸಿದ್ಧವೇ ವಿನಃ ಅದು ತರ್ಕಸಿದ್ಧವಲ್ಲ. ಬೌದ್ಧರು ವೇದ ವಿರೋಧಿಗಳಾಗಿದ್ದರಿಂದ ಈ ಹೇಳಿಕೆಯನ್ನು ಒಪ್ಪಲಿಲ್ಲ. ಗೌಡಪಾದರು ವೇದ ಪ್ರಮಾಣವನ್ನು ಬಿಟ್ಟುಕೊಡದೆ ಆಗಮ ಪ್ರಕರಣದಲ್ಲಿಯೇ ಪರಮಾರ್ಥವನ್ನು ತಿಳಿಸಿಕೊಡುತ್ತಾರೆ. ಅದನ್ನೂ ನಂಬದಿದ್ದರಿಂದಾಗಿ ಉಳಿದ ಮೂರು ಪ್ರಕರಣಗಳಲ್ಲಿ, ಅಂದ್ರೆ ಯಾವ ಹೇಳ್ರಿ, ಮೂರು ಪ್ರಕರಣಗಳಲ್ಲಿ ಯುಕ್ತಿಯಿಂದಲೇ ತಮ್ಮ ಸಿದ್ಧಾಂತವನ್ನು ಸ್ಥಾಪಿಸುತ್ತಾರೆ. ಈ ರೀತಿಯಾಗಿ ಬೌದ್ಧ ಧರ್ಮದ ಮೇಲೆ ವಾಸ್ತವಿಕವಾಗಿ ಪ್ರಮಾಣ ಗ್ರಂಥಗಳು ಅರ್ಥಾತ್ ಶಾಸ್ತ್ರಗಳು ಬೋಧಕವಾಗಿವೆ. ತರ್ಕವು ಶೋಧಕವಾಗಿದೆ. ಇದು ನಮ್ಮ ಗಮನದಲ್ಲಿರಬೇಕಾದಂಥ ವಿಷಯ ಏನೆಂದರೆ, ಅದ್ವೈತವು ಶಾಸ್ತ್ರ ಸಿದ್ಧಾಂತವೇ ವಿನಃ ಕಲ್ಪನೆ ಅಲ್ಲ. ಪ್ರಾರಂಭಕ್ಕೆ ಎರಡು ಶ್ಲೋಕಗಳು ಭಾಷ್ಯಕಾರರ ಅವತರಣಿಕೆ ಅಂತೇಳಿ ಅಲ್ಲಿ ಪ್ರಾರ್ಥನೆ ಬರ್ತದೆ. ಪ್ರಾರ್ಥನೆ ಹೇಳಿಕೊಡ್ತೀನಿ, ಸಮಯ ಬಂದಾಗ ಅದಕ್ಕೆ ಅರ್ಥ ಹೇಳ್ಕೊಡ್ತೀನಿ. ಪ್ರಜ್ಞಾನಾಂಶು ಪ್ರಧಾನೈ ಸ್ಥಿರಚರ ನಿಖರ ವ್ಯಾಪಿ ಭೀ ವ್ಯಾಪ್ಯಲೋಕಾನ್ ಭುಕ್ತ್ವಾ ಭೋಗಾಂಸ್ತವಿಷ್ಟಾನ್ ಪುನರಪಿ ಶೃಣೋದ್ಭಾಸಿತಾನ್ ಕಾಮಜನ್ಯಾನ್ ವೀತ್ವಾ ಸರ್ವಾನ್ ವಿಶೇಷಾನ್ ಸ್ವಪಿತಿ ಮಧುರ ಭುಕ್ ಮಾಯಯಾ ಭೋಜಯನ್ನಃ ಮಾಯಾ ಸಂಖ್ಯಾ ತುರೀಯಂ ಪರಮಮೃತಂ ಅಜಂ ಬ್ರಹ್ಮ ಯತ್ ತನ್ನತೋಸ್ಮಿ ಯೋ ವಿಶ್ವಾತ್ಮ ವಿವಿಧ ವಿಷಯಾನ್ ರಾಶ್ಯ ಭೋಗಾಂಸ್ತವಿಷ್ಟಾನ್ ಪಶ್ಚಾಚ್ಛಾನ್ಯಾನ್ ಶ್ರಮತಿ ವಿಭವಾನ್ ಜ್ಯೋತಿಷಾಸ್ವೇನ ಸೂಕ್ಷ್ಮ ಸರ್ವಾನೇತಾನ್ ಪುನರಪಿ ಶನೈಃ ಸರ್ವಾನ್ ವಿಶೇಷಾನ್ ವಿಗತ ಗುಣಗಣಃ ಸೌನಸ್ತುರೀಯಃ ಸಮಯಾನುಸಾರವಾಗಿ ಎರಡು ಶ್ಲೋಕಗಳ ಅರ್ಥ ಹೇಳ್ಕೊಡ್ತೀನಿ. ನಾವು ಈಗ ಭಾಷ್ಯಕ್ಕೆ ಹೋಗೋಣ. ಅದನ್ನೇ ಭಾಷ್ಯ ಪೀಠಿಕಾ ರೂಪದಲ್ಲಿ ಬರೀತಾರೆ ಭಾಷ್ಯವನ್ನ. ಇದರಲ್ಲಿ ಪ್ರಕರಣದ ಸಂಬಂಧಗಳನ್ನೆಲ್ಲ ಸೇರಿಸ್ತಾರೆ, ಅನುಬಂಧ ಚತುಷ್ಟಯಗಳನ್ನು ಸೇರಿಸ್ತಾರೆ, ಆಮೇಲೆ ವಿಷಯಗಳನ್ನ ವಿವರಿಸ್ತಾರೆ. ಈ ಪ್ರಕಾರವಾಗಿ ಈ ಮೊದಲನೇ ಭಾಗ ಮುಕ್ತಾಯ ಆಗ್ತದೆ. ಓ ವಿತ್ತೇತದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಪುಟ 8 ಅಲ್ಲಿ ಬರ್ತದೆ ನೋಡಿ ಮಂತ್ರ. ಓಮಿತ್ತೇತದಕ್ಷರಮಿದಗುಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯತ ಇತಿ ಭೂತಂ ಭವತ್ ಭವಿಷ್ಯತ ಇತಿ ಸರ್ವಂ ಓಂಕಾರ ಏವ ಯಚ್ಚ ಅನ್ಯತ್ ತ್ರಿಕಾಲಾತೀತಂ ತದಪಿ ಓಂಕಾರ ಏವ ಈ ಮೊದಲನೆಯ ಮಂತ್ರ ಓಂ ಇತ್ಯೇತದಕ್ಷರಮಿದಂ ಸರ್ವಂ ಇದು ವೇದಾಂತ ಅರ್ಥ ಸಾರ ಸಂಗ್ರಹಭೂತಂ ಸಮಸ್ತ ವೇದಾಂತಗಳ ಸಾರವೇ ಇದು ಈ ಮೊದಲನೇ ಶ್ಲೋಕ. ಈ ಮೂಲಕವಾಗಿ ನಾಲ್ಕು ಪ್ರಕರಣಗಳಿಂದ ಇದು ಕೂಡಿದ್ದಾಗಲಿ ಇದಂ ಪ್ರಕರಣ ಚತುಷ್ಟಯಂ ಪ್ರಾರಂಭ ಇಲ್ಲಿಂದ ಆಗ್ತದೆ. ಓಂ ಇತ್ಯೇತದ ಅಕ್ಷರಂ ಇದಂ ಅಲ್ಲಿಂದ ಪ್ರಾರಂಭ ಆಗ್ತದೆ. ನಾಲ್ಕು ಪ್ರಕರಣಗಳು ಬರ್ತವೆ, ಅವುಗಳ ವಿಚಾರವನ್ನ ಈಗ ನಾವು ಪ್ರಾರಂಭ ಮಾಡ್ತೀವಿ. ಏತದ ಅಕ್ಷರಂ ಇತ್ಯಾದಿ ಆರಭ್ಯತೆ, ಓಂ ಇತ್ಯೇತದ ಅಕ್ಷರಂ ಇತ್ಯಾದಿ ಆರಭ್ಯತೆ. ಈ ಓಂ ಇತಿ ಏತದ್ ಅಕ್ಷರಂ ಓಂಕಾರ ಅಕ್ಷರದ ಮೂಲಕವಾಗಿ ಉಪದೇಶವನ್ನು ನಾವು ಪ್ರಾರಂಭ ಮಾಡುತ್ತೇವೆ. ಅತ ಏವ ನ ಪೃಥಕ ಸಂಬಂಧ ಅಭಿಧೇಯ ಪ್ರಯೋಜನಾನಿ ಸಂಬಂಧಿ ವಕ್ತವ್ಯಾನಿ ವಕ್ತವ್ಯಾನಿ ಇದರ ಸಂಬಂಧ ಏನು, ಈ ಗ್ರಂಥದ ವಿಷಯ ಏನು, ಈ ಗ್ರಂಥದ ಪ್ರಯೋಜನ ಏನು, ಇದನ್ನ ಬೇರೆ ಮಾಡಿ ನಾನು ಹೇಳಬೇಕಾಗಿಲ್ಲ. ಏಕೆಂದ್ರೆ ಶಾಸ್ತ್ರದಲ್ಲಿಯೇ, ಕಾರಿಕೆಯಲ್ಲಿಯೇ, ಭಾಷ್ಯದಲ್ಲಿಯೇ ಇವುಗಳನ್ನು ತಿಳಿಸಿಬಿಟ್ಟಿದ್ದಾರೆ. ಇದಕ್ಕಾಗಿ ವಿಶೇಷವಾಗಿ ನಾವು ತಿಳಿಸುವ ಅವಶ್ಯಕತೆ ಬೀಳೋದಿಲ್ಲ. ವೇದಾಂತ ಶಾಸ್ತ್ರಗಳಲ್ಲಿ ವೇದಾಂತ ಅರ್ಥದಲ್ಲಿ ಅರ್ಥಾತ್ ವೇದಾಂತ ಶಾಸ್ತ್ರಗಳಲ್ಲಿ ಯಾವ ಅನುಬಂಧ ಚತುಷ್ಟಯಗಳನ್ನು ತಿಳಿಸಿದ್ದಾರೋ ಅವೇ ಅನುಬಂಧ ಚತುಷ್ಟಯಗಳು ಈ ಗ್ರಂಥದ ಭಾಗವಾಗಿವೆ. ವೇದಾಂತ ಗ್ರಂಥವೇ ತಾನೇ. ಭಾಷೆ ನೋಡಿ, ಯಾನ್ನೇವತು ವೇದಾಂತೇ ಸಂಬಂಧ ಅಭಿಧೇಯ ಪ್ರಯೋಜನಾನಿ ತಾನ್ಯೇವ ಇಹ ಭವಿತುಂ ಅರ್ಹಂತಿ. ಯಾವ ವೇದಾಂತ ಗ್ರಂಥಗಳಿಗೆ ಸಂಬಂಧಾದಿಗಳನ್ನು ಹೇಳಿದ್ದಾರೋ, ಸಂಬಂಧಾದಿ ಆದಿ ಪದದೊಳಗೆ ಸಂಬಂಧ ಆದಿ, ಸಂಬಂಧ ವಿಷಯ ಪ್ರಯೋಜನ ಅಧಿಕಾರ, ವೇದಾಂತ ಗ್ರಂಥಗಳಲ್ಲಿ ಯಾವಗಳನ್ನ ಸಂಬಂಧ ಅಭಿಧೇಯ ಪ್ರಯೋಜನ ಅಂತ ಹೇಳಿದ್ದಾರೋ ತಾನೇವ ಅವುಗಳನ್ನೇ ಈ ಗ್ರಂಥದಲ್ಲಿ ಭವಿತುಂ ಅರ್ಹಂತಿ, ಇಲ್ಲಿಯೂ ಕೂಡ ಅವೇ ಸಿದ್ಧವಾಗುತ್ತವೆ. ಆದರೂ ಕೂಡ ತಥಾಪಿ ಪ್ರಕರಣ ವ್ಯಾಚಿಖ್ಯಾಸು ಪ್ರಕರಣ ವ್ಯಾಚಿಖ್ಯಾಸುನಾ ಸಂಕ್ಷೇಪತಃ ವಕ್ತವ್ಯಾನಿ. ಆದರೂ ಕೂಡ ವ್ಯಾಖ್ಯಾನಕಾರರಿಗೆ ಅದನ್ನು ಸ್ವಲ್ಪ ಹೇಳದನೆ ಮುಂದೆ ಹೋದ್ರೆ ಸಮಾಧಾನ ಅನಿಸೋದಿಲ್ಲ. ಏನನ್ನು ಹೇಳದೆ ಈ ಅನುಬಂಧ ಚತುಷ್ಟಯಗಳನ್ನ ಹೇಳದನೆ ಮುಂದುವರೆದ್ರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಕಸಿವಿಸಿ ಅನಿಸ್ತದೆ. ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ ತಥಾಪಿ ಪ್ರಕರಣ ವ್ಯಾಚಿಖ್ಯಾಸನ ಸಂಕ್ಷೇಪತಃ ವಕ್ತವ್ಯಾನಿ. ಅವ್ರೇನ್ ಮಾಡ್ತಾರೆ, ಸಂಕ್ಷೇಪವಾಗಾದ್ರೂ ಕೂಡ ಸ್ವಲ್ಪ ಹೇಳ್ತಾರೆ ಅದ್ರ ಬಗ್ಗೆ, ಅನುಬಂಧ ಚತುಷ್ಟಯಗಳ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಆದ ಕಾರಣ ಭಾಷ್ಯದಲ್ಲಿ ಅದನ್ನು ಕೂಡ ವಿವರಿಸ್ತಾರೆ. ಭಾಷ್ಯ ಎರಡು, ತತ್ರ ಪ್ರಯೋಜನವತ ಸಾಧನ ಅಭಿವ್ಯಂಗಕತ್ವೇನ ಅಭಿಧೇಯ ಸಂಬದ್ಧಂ ಶಾಸ್ತ್ರಂ ಪಾರಂಪರ್ಯೇಣ ವಿಶಿಷ್ಟ ಸಂಬಂಧ ಅಭಿಧೇಯ ಪ್ರಯೋಜನವತ ಭವತಿ. ಇದರಲ್ಲಿರುವಂತಹ ಸಂಬಂಧ ವಿಷಯ ಅಧಿಕಾರಿ ಪ್ರಯೋಜನ ಇತ್ಯಾದಿಗಳು ಇವು ಅಸಾಧಾರಣವಾಗಿವೆ. ವಿಶಿಷ್ಟ ಸಂಬಂಧ ಅಭಿಧೇಯ ಪ್ರಯೋಜನವನ್ನು ಭವತಿ. ಪರಂಪರೆಯಲ್ಲಿ ಈ ಅನುಬಂಧ ಚತುಷ್ಟಯಗಳಿಗೆ ಪ್ರಮುಖವಾದ ಸ್ಥಾನವನ್ನು ಕಲ್ಪಿಸಲಾಗಿದೆ. ಪ್ರಮುಖವಾದ ಸ್ಥಾನ, ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟೇಟಸ್, ಅದನ್ನು ಕಮ್ಮಿ ಮಾಡಬಾರ್ದು ಅಂತ ಅರ್ಥ. ಅದೇನು ಹೇಳದೆ ಮುಂದೆ ಹೋಗ್ಬಾರ್ದು, ಸ್ವಲ್ಪ ಇಲ್ಲ ಸ್ವಲ್ಪ ವಿವರಿಸಿಯೇ ಮುಂದೆ ಹೋಗ್ಬೇಕು, ಅದರ ಗೌರವ ಉಳಿತದೆ. ಹೀಗಾಗಿ ಭಾಷೆಯಲ್ಲಿ ಪ್ರಶ್ನಿಸ್ತಾರೆ, ಕಿಂ ಪುನಃ ತತ್ ಪ್ರಯೋಜನ ಇತಿ ಉಚ್ಯತೆ ಭೃಗಾರ್ಥಸ್ಯ ಏವ ಭೃಗಾರ್ಥಸ್ಯ ಏವ ಭೃಗ ನಿರ್ವೃತ್ತೌ ಸ್ವಸ್ಥತಃ ಭೃಗ ನಿರ್ವೃತ್ತೌ ಸ್ವಸ್ಥತಃ ತಥಾ ದುಃಖಾತ್ಮಕಸ್ಯ ದುಃಖಾತ್ಮಕಸ್ಯ ಆತ್ಮನಃ ದ್ವೈತ ಪ್ರಪಂಚ ಉಪಶಮೇ ದ್ವೈತ ಪ್ರಪಂಚ ಉಪಶಮೇ ಸ್ವಸ್ಥತಃ ಸ್ವಸ್ಥತಃ ಅದ್ವೈತ ಭಾವಃ ಪ್ರಯೋಜನಂ ಅದ್ವೈತ ಭಾವಃ ಪ್ರಯೋಜನಂ ಏನ್ರಿ ಎಷ್ಟು ಚಂದದ ನೋಡಿದ್ರಿ ಹಿಂ ಪುನಃ ತತ್ ಪ್ರಯೋಜನವಿತಿ ಹಾಗಾಗಿ ಹೇಳಿ ಒಂದೊಂದಾಗಿ ಈ ಗ್ರಂಥದಿಂದ ಪ್ರಯೋಜನ ಏನು ಹೌದಾ ತಿಳ್ಕೊಬೇಕ ಇಷ್ಟೇ ನೋಡಬಾರ ಸಣ್ಣ ಉದಾಹರಣೆ ಹೇಳ್ತೇನೆ ನಿಮಗೆ ಈ ಗ್ರಂಥದ ಪ್ರಯೋಜನ ಏನು ಅಂದ್ರೆ ರೋಗಿ ಆದವನಿಗೆ ರೋಗವು ನಿವೃತ್ತವಾದಾಗ ಸ್ವಸ್ಥತ ಸ್ವಸ್ಥವಾಗಿ ಬಿಡ್ತಾನೆ ಅದೇ ಪ್ರಕಾರ ದುಃಖಾತ್ಮನಾದ ಈ ಜೀವ ದ್ವೈತ ಪ್ರಪಂಚವನ್ನು ಕಳೆದುಕೊಂಡ ಮೇಲೆ ಸ್ವಸ್ಥನಾಗಿ ಅದ್ವೈತ ಭಾವದಲ್ಲಿ ಉಳಿಬಿಡ್ತಾನೆ ಅದೇ ಪ್ರಯೋಜನ ಮೋಕ್ಷ ಇತ್ಯಾದಿ ಶಬ್ದ ಹೇಳ್ಕೋದಿಲ್ಲ ನೋಡಿ ಇಟ್ ಇಸ್ ಅ ಬ್ಯೂಟಿ ಇಲ್ಲಿರುವ ಆನಂದದ ಸಂಗತಿ ಏನು ಅಂತಂದ್ರೆ ಅನವಶ್ಯಕವಾಗಿ ಆ ಶಬ್ದವನ್ನು ತರಲೇ ಇಲ್ಲ ಅವರು ಜೀವಾತ್ಮನಿಗೆ ಜೀವಾತ್ಮ ಅನ್ನೋ ಶಬ್ದವನ್ನು ತರಲಿಲ್ಲ ಇನ್ನು ಸಾಕ್ಷಾತ್ಕಾರ ರಿಯಲೈಸೇಷನ್ನು ಆ ಶಬ್ದಗಳು ಬಿಡಿ ಅವು ಎಷ್ಟು ದೂರ ಹೋದವು ಇವು ಸಾಕ್ಷಾತ್ ಪ್ರಕ್ರಿಯೆ ಶಬ್ದಗಳಾಗಿದ್ದು ಕೂಡ ಅವುಗಳನ್ನೇ ತರಲಿಲ್ಲ ಅವರು ಸರಳ ಅತಿ ಸುಲಭ ರೋಗಿ ಆದವನ ರೋಗವು ನಿವೃತ್ತವಾದಾಗ ಹೇಗೆ ಸ್ವಸ್ಥನಾಗಿ ಉಳಿತಾನೋ ಹಾಗೆ ಈ ಇವನು ಯಾರಿವನು ದುಃಖಾತ್ಮಕಸ್ಯ ದುಃಖಾತ್ಮನಾದವನು ಅವನೇನ್ ಮಾಡ್ತಾನೆ ಆತ್ಮನಃ ದ್ವೈತ ಪ್ರಪಂಚ ಉಪಶಮೆ ಆತ್ಮನಲ್ಲಿಯ ದ್ವೈತ ಪ್ರಪಂಚವು ಉಪಶಮವಾಗಿ ಶಾಂತವಾದ ನಂತರ ಸ್ವಸ್ಥತಾ ಅದ್ವೈತ ಭಾವದಲ್ಲಿ ಉಳಿತಾನೆ ಅಂದ್ರೆ ಪೂರಾ ಅದ್ವೈತ ಗ್ರಂಥ ಅನ್ನೋದನ್ನ ಈಗ ನಾವು ಮೇನ್ ಪಾಯಿಂಟ್ ಇಟ್ಕೋಬೇಕಿರುವುದು ಅದ್ವೈತ ಸಿದ್ಧಾಂತವನ್ನ ಸ್ಪಷ್ಟೀಕರಿಸುವಂತ ಗ್ರಂಥ ಇದು ಇರಲಿ ಉಪನಿಷತ್ತು ಅದು 12 ಶ್ಲೋಕಗಳಿಂದ ಅವಸ್ಥಾತ್ರಯ ಜಿಜ್ಞಾಸಗಳನ್ನು ಮಾತ್ರ ಹೇಳುವಂತ ಗ್ರಂಥವಾಗಿದ್ದರೂ ಕೂಡ ಕಾರಿಕೆಯ ಹಿಂದಿರುವಂತಹ ಗೂಢಾರ್ಥ ಏನು ಅಂದ್ರೆ ಅದ್ವೈತ ಬ್ರಹ್ಮನನ್ನ ಸಿದ್ಧ ಮಾಡುವುದೇ ಇದು ಗೂಢಾರ್ಥ ಇಟ್ ವಾಸ್ ದಿ ನೆಸೆಸಿಟಿ ಆಫ್ ದೋಸ್ ಡೇಸ್ ಬಿಕಾಸ್ ಆಫ್ ದಿ ಬೌದ್ಧಾಸ್ ಅವ್ರು ಇಷ್ಟು ಇಷ್ಟು ಪ್ರಮಾಣದಲ್ಲಿ ಬೆಳೆದು ನಿಂತು ಬಿಟ್ಟಿದ್ರು ಅಂತಂದ್ರೆ ಸೊ ಓಪನ್ ಆಗಿ ವೇದಗಳನ್ನು ಸುಟ್ಟಾಗ್ಬಿಡ್ತಾರೆ ಓಪನ್ ಆಗಿ ನಲಂದ ತಕ್ಷಶಿಲಾ ಎರಡು ಒಂದಿನ ಬೇರೆ ಬೇರೆನ ತಕ್ಷಶಿಲಾ ಪಾಕಿಸ್ತಾನ ತಕ್ಷಶಿಲಾ ಕಾಶ್ಮೀರ ನಾ ಹೌದು ನಲಂದ ಹೋಗಿಲ್ಲ ಪಾಕಿಸ್ತಾನಕ್ಕೂ ಹೋಗಿಲ್ಲ ಮತ್ತೆ ಹೋದ ಎಲ್ಲಿ ಒರಿಸ್ಸಾ ಅಲ್ಲೊಂದು ಯಾವುದೋ ಇದೆ ಎಲ್ಲಿ ಅಬ್ದುಲ್ ಕಲಾಂ ಹೇಳಿ ನರೇಂದ್ರ ಅದೇ ಜಾಗದಲ್ಲಿ ನರೇಂದ್ರ ಯೂನಿವರ್ಸಿಟಿ ಹೊಸ ಎಸ್ಟಾಬ್ಲಿಷ್ ಮಾಡಿ ಬಿಹಾರ್ ನಾವು ಹೋಗಿಲ್ಲ ಬಿಡಿ ಹೋಗ್ಬೇಕಾಗಿದೆ ಅಟ್ಲೀಸ್ಟ್ ಅದಕ್ಕಾಗಲೇ ಹೋಗಬೇಕಾಗಿ ಹೋಗಿ ನೋಡ್ಬೇಕಾಗಿ ಸೊ ದ್ವೈತ ಪ್ರಪಂಚ ಅನ್ನುವಂಥದ್ದೇನು ವ್ಯಾಪಕವಾಗಿ ಆತ್ಮನಲ್ಲಿ ಹುಟ್ಟುಗಟ್ಟಿದೆಯೋ ಆದಷ್ಟು ರೋಗ ಇದ್ದಾರೆ ಅದು ಅದ್ವೈತ ಬೋಧನೆಯಲ್ಲಿ ಪ್ರಯೋಜನ ಅನ್ನುವಂಥದ್ದು ಕಂಡುಬರುತ್ತದೆ ಅದು ರೋಗವನ್ನು ಕಳ್ಕೊಂಡಿರ್ತದೆ ದ್ವೈತ ಪ್ರಪಂಚಸ್ಯ ಅವಿದ್ಯಾಕೃತತ್ವಾತ್ ವಿದ್ಯೆಯ ತದುಪಶಮಃ ಸ್ಯಾತ್ ಇತಿ ಬ್ರಹ್ಮವಿದ್ಯಾ ಪ್ರಕಾಶನಾಯ ಅಸ್ಯ ಆರಂಭಃ ಕ್ರಿಯತೆ. ಇನ್ನ ದ್ವೈತ ಪ್ರಪಂಚವನ್ನ ನಾಶಪಡಿಸೋದು ಅಂದ್ರೆ ಏನು? ದ್ವೈತಗಳನ್ನೆಲ್ಲ ಕೊಂದಾಕ್ಬಿಡೋಣವೇ. ದ್ವೈತ ಪ್ರಪಂಚವನ್ನ ನಶಿಸುವುದು ಅಂದ್ರೆ ಹೇಗೆ? ಕಾರಣ ಕಾರಣ ಡಯಾಗ್ನೋಸ್ ಮಾಡ್ಬೇಕು. ಇದೊಂದು ರೋಗ, ದ್ವೈತ ಇದೊಂದು ರೋಗ. ಜೀವ ಬೇರೆ ಬ್ರಹ್ಮ ಬೇರೆ ಅನ್ನೋದು ಇದೊಂದು ರೋಗ. ಯಾವುದೇ ರೋಗವಾದರೂ ಕೂಡ ಕಾರಣವನ್ನ ಡಯಾಗ್ನೋಸ್ ಮಾಡ್ತಾರೆ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ನಾವು ಈಗ ಏನ್ ಮಾಡ್ಬೇಕು? ಕಾರಣ ಹುಡುಕ್ಬೇಕು. ದ್ವೈತಕ್ಕೆ ಕಾರಣ ಏನು? ಅವಿದ್ಯಾಕೃತತ್ವ. ಇದು ಅವಿದ್ಯಾಕೃತವಾದದ್ದು ದ್ವೈತ. ಹಾಗಾದ್ರೆ ಅವಿದ್ಯೆಗೆ ಪರಿಹಾರ ಏನು? ವಿದ್ಯೆಯ ತದು ಉಪಶಮ. ವಿದ್ಯೆಯಿಂದಲೇ ಅದನ್ನು ನಾವು ಶಾಂತಗೊಳಿಸಬೇಕಾಗ್ತದೆ. ಇತಿ ಬ್ರಹ್ಮವಿದ್ಯಾ ಪ್ರಕಾಶನಾಯ. ಈ ಪ್ರಕಾರವಾಗಿ ಬ್ರಹ್ಮವಿದ್ಯೆಯನ್ನು ಸ್ಪಷ್ಟೀಕರಿಸಲಿಕ್ಕಾಗಿ ಆರಂಭ ಕ್ರಿಯತೆ, ಪ್ರಾರಂಭ ಮಾಡ್ತಾ ಇದ್ದೀವಿ. ಯತ್ರ ಹಿ ದ್ವೈತಮಿವ ಭವತಿ, ಯತ್ರ ವಾ ಅನ್ಯದಿವ ಸ್ಯಾತ್, ತತ್ರ ಅನ್ಯಃ ಅನ್ಯತ್ ಪಶ್ಯೇತ್, ಅನ್ಯಃ ಅನ್ಯದ್ ವಿಜಾನೀಯಾತ್. ಯತ್ರ ತಸ್ಯ ಸರ್ವಂ ಆತ್ಮೈವ ಅಭೂತ್, ಯತ್ರ ತು ಅಸ್ಯ ಸರ್ವಂ ಆತ್ಮೈವ ಅಭೂತ್, ತತ್ ಕೇನ ಕಂ ಪಶ್ಯೇತ್, ಕೇನ ಕಂ ವಿಜಾನೀಯಾತ್ ಇತ್ಯಾದಿ ಶ್ರುತಿಭ್ಯಃ ಅಸ್ಯ ಅರ್ಥಸ್ಯ ಸಿದ್ಧಿಃ. ಯತ್ರ ಹಿ ದ್ವೈತಂ ಇವ ಭವತಿ, ಅಲ್ಲಿ ಇವಕಾರ ಅಂತೆ ತೋರುತ್ತದೋ. ದ್ವೈತ ಏನಿದು ಅದು ಬರೇ ತೋರಿ ಅಡುಗುವುದಷ್ಟೇ ವಿನಃ ಅದು ವಾಸ್ತವಿಕವಾಗಿದ್ದದ್ದಲ್ಲ. ಯತ್ರ ವಾ ಅನ್ಯದಿವ ಸ್ಯಾತ್ ತತ್ರ ಅನ್ಯ ಅನ್ಯತ್ ಪಶ್ಯತಿ. ತನ್ನನ್ನ ಎಲ್ಲವುಗಳಿಂದಲೂ ಬೇರೆ ಅಂತ ನೋಡಿಕೊಂಡಾಗ ಎಲ್ಲವೂ ಅವನಿಂದ ಬೇರೆ ಆಗಿರುತ್ತದೆ. ಅನ್ಯ ಅನ್ಯದ್ ವಿಜಾನೀಯಾತ್, ಅನ್ಯವಾಗಿದ್ದವನೇ ಇನ್ನೊಂದನ್ನ ಅನ್ಯವಾಗಿ ನೋಡುತ್ತಾನೆ. ಇದು ಬೃಹದಾರಣ್ಯಕದಲ್ಲಿ ದ್ವೈತದ ಲಕ್ಷಣಗಳನ್ನು ಹೇಳಿದ್ದಾರೆ. ಇನ್ನು ಅದೇ ಬೃಹದಾರಣ್ಯಕದಲ್ಲಿ ಮುಂದುವರಿಸ್ತಾರೆ. ಅದ್ವೈತ ಅಂದ್ರೆ ಹೇಗಿರ್ತದೆ? ಯತ್ರ ತೂ ಅಸ್ಯ ಸರ್ವಂ ಆತ್ಮೈವ ಅಭೂತ್, ಎಲ್ಲೆಲ್ಲಿಯೂ ಆತ್ಮವೇ ಇದೆ ಅನ್ನುವುದು ಅದ್ವೈತದ ಲಕ್ಷಣ. ಹೀಗಿದ್ದಂತಹ ಆತ್ಮನು ಕೇನ ಕಂ ಪಶ್ಯೇತ್, ಏನನ್ನಾದರೂ ಹೇಗೆ ತಾನೇ ನೋಡಿಯಾನು ಬೇರೆಯಾಗಿ ಅಂತ ಅರ್ಥ. ದ್ವೈತವಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಕೇನ ಕಂ ವಿಜಾನೀಯಾತ್, ಹೇಗೆ ತಾನೇ ಅವ ಇನ್ನೊಂದನ್ನ ಅರಿಲಿಕ್ಕೆ ಸಾಧ್ಯ? ಅರ್ಥಾತ್ ಪರಮಾತ್ಮನನ್ನ ಇನ್ನೊಂದನ್ನಾಗಿ ಅರಿಯುವ ಸಾಧ್ಯತೆಯೇ ಇಲ್ಲ. ನೋಟ್ ಬರ್ಕೊಡ್ರಿ, ವೇದಾಂತ ಶಾಸ್ತ್ರದಲ್ಲಿ ವೈದ್ಯಶಾಸ್ತ್ರದಲ್ಲಿ ದುಃಖವನ್ನ ಪರಿಹರಿಸುತ್ತೇವೆ ಎಂದು ಹೇಳಿದಂತೆ, ಆದರೆ ಅದು ಆರೋಗ್ಯಕ್ಕೆ ಮಾತ್ರ ಪರಿಹಾರ. ಆರೋಗ್ಯಕ್ಕೆ ಆವಾಗ ಮಾತ್ರ ಪರಿಹಾರ. ಅದ್ವೈತ ದರ್ಶನವು ಯಾವ ದುಃಖವನ್ನು ಪರಿಹರಿಸುವುದು ಇದೆಯೋ ಅದು ಆತ್ಮನ ನಿತ್ಯ ದುಃಖ ಮುಕ್ತ ಸ್ಥಿತಿಯನ್ನು ತಿಳಿಸುತ್ತದೆ. ನಿತ್ಯ ದುಃಖ ಮುಕ್ತ ಸ್ಥಿತಿಯನ್ನು ತಿಳಿಸುತ್ತದೆ. ಸುಮ್ಮನೆ ನೋಟಿದೆ, ನಿಮ್ಗೆ ಗೊತ್ತಿರಲಿಲ್ಲ, ಎಲ್ಲವೂ ಆತ್ಮನೇ. ಭಾಷ್ಯ ಮೂರು, ತತ್ರ ತಾವತ್ ಓಂಕಾರ ನಿರ್ಣಯಾಯ ಪ್ರಥಮಂ ಪ್ರಕರಣಂ ಆಗಮ ಪ್ರಧಾನಂ ಆತ್ಮತತ್ವ ಪ್ರತಿಪತ್ತಿ ಉಪಾಯ ಭೂತಂ. ಹೀಗೆ ವಿವರಿಸಬೇಕಾದ ಈ ನಾಲ್ಕು ಪ್ರಕರಣಗಳಲ್ಲಿ ತತ್ರ ಮೊದಲನೇ ಪ್ರಥಮ ಪ್ರಕರಣ ಓಂಕಾರ ನಿರ್ಣಯಾಯ, ಓಂಕಾರವನ್ನು ನಿರ್ಣಯಿಸುತ್ತದೆ. ಹೀಗಾಗಿ ಇದು ಆಗಮ ಪ್ರಧಾನವಾದಂತಹ ಪ್ರಕರಣವಾಗಿದ್ದರಿಂದ ಇದರ ಹೆಸರು ಆಗಮ ಪ್ರಕರಣ. ಆಗಮ ಪ್ರಧಾನ ಆತ್ಮತತ್ವ ಪ್ರತಿಪತ್ತಿ ಉಪಾಯ ಭೂತಂ. ಯಸ್ಯ ದ್ವೈತ ಪ್ರಪಂಚಸ್ಯ ಉಪಶಮೇ ಅದ್ವೈತ ಪ್ರತಿಪತ್ತಿ ರಜ್ವಾಮಿವ ಸರ್ಪಾದಿ ವಿಕಲ್ಪ ಉಪಶಮೇ ರಜ್ಜು ತತ್ವ ಪ್ರತಿಪತ್ತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ. ಓಂ ತತ್ಸತ್ ನಾರಾಯಣ ನಾರಾಯಣ. ಜಯ ಶ್ರೀ ಜಯಾನಂದ.